ಈ ಹೂವುಗಳು ಮರಗಿಡಗಳು ಇವೆಲ್ಲ ತುಂಬಿಕೊಂಡಿದ್ವು. ಆಗ ಸಮೃದ್ಧವಾಗಿ ಇಲ್ಲಿ ಈ ಹಕ್ಕಿ ಪಕ್ಷಿಗಳು, ಈ ಜೇನುಗಳು, ಕೀಟಗಳು, ಈ ಜೀವ ವೈವಿಧ್ಯಗಳು ತುಂಬಿಕೊಂಡಿರುವಂತಹ ಸಮಯ ಅದು. ಆಗ ನಾವು ಎಲ್ಲಿ ಹೋದ್ರೂ ಜೇನುಗೂಡುಗಳೇ ಕಾಣ್ತಾ ಇದ್ವು. ಹೌದು, ಆಗ ಈ ರೋಗ ಇದು ಯಾವುದು ಇರಲೇ ಇಲ್ಲ, ಎಲ್ಲಿ ಹೋದ್ರೂ ಅವು ಇದ್ವು. ಹಾಗಾಗಿ ನಮ್ಗೆ ಈ ಜೇನು ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಸಮಸ್ಯೆ ಇರಲಿಲ್ಲ. ಜೇನು ಸಾಕಣೆ ಅಂದ್ರೆ ಅಂದ್ರೆ ಆಹಾರವನ್ನು ವಿಶೇಷವಾಗಿ ಕೊಡುವ ಅವಶ್ಯಕತೆಯೂ ಹಾಗೆ ಇರಲಿಲ್ಲ. ಎಲ್ಲಿಯೋ ಮಳೆಗಾಲದಲ್ಲಿ ಕೆಲವೇ ಕೆಲವು ಗೂಡುಗಳಿಗೆ ಅಂದ್ರೆ ಅಷ್ಟು ಶಕ್ತಿ ಇಲ್ಲದೆ ಹೋದಂತ ಸಣ್ಣ ಸಣ್ಣ ಗೂಡುಗಳಿಗೆ ಆಹಾರ ಕೊಡ್ಬೇಕಾಗ್ತಾ ಇತ್ತೆ ಹೊರತು ದೊಡ್ಡ ದೊಡ್ಡ ಗೂಡುಗಳಿಗೆ ಯಾವುದಕ್ಕೂ ಆಹಾರ ಕೊಡುವ ಅವಶ್ಯಕತೆ ಇರಲಿಲ್ಲ. ಸುಮಾರು 50-60 ವರ್ಷಗಳಿಂದ ನೀವು ಜೇನು ಕುಟುಂಬವನ್ನು ನೋಡಿದ್ದೀರಿ, ಜೇನು ಕೃಷಿಯನ್ನು ಕೂಡ ಮಾಡಿಕೊಂಡು ಬಂದಿದ್ದೀರಿ. ನಿಮ್ಮ ಒಂದು ಅನುಭವದ ಆಧಾರದಲ್ಲಿ ಹೇಳಿ, ಈಗ ನಿಮ್ಮ ಸುತ್ತಮುತ್ತ ಇರುವಂತಹ ಮರಗಿಡಗಳಲ್ಲಿ ಯಥೇಚ್ಛವಾಗಿ ಈ ಮಕರಂದ ಮತ್ತು ಪರಾಗ ಹೆಚ್ಚು ಸಿಗುವಂತಹ ಒಂದು ಗಿಡಗಳು ಯಾವ್ಯಾವು? ಒಂದು ನಮ್ಮಲ್ಲಿ ನೇರಳೆ ಅಂತ ಇದೆ, ಇದು ಹಣ್ಣು, ನೇರಳೆ ಹಣ್ಣು ಹಕ್ಕಿ ಪಕ್ಷಿಗಳಿಗೂ ಸಿಗುವಂತಹದ್ದು. ಆಮೇಲೆ ಕುಂಟ ನೇರಳೆ ಅಂತ ಇದೆ, ಅದು ಕುಂಟ ನೇರಳೆ ಅಂದ್ರೆ ಸಣ್ಣ ಜಾತಿಯ ನೇರಳೆ. ಇದು ಸಮೃದ್ಧವಾಗಿ ಹೂ ಬರುವಾಗ ಅತ್ಯಂತ ಒಳ್ಳೆಯ ರೀತಿಯ ಜೇನು ಸಿಗ್ತದೆ. ನೇರಳು ಕೂಡ ಹಾಗೆ, ನೇರಳೆ ಅಂತ ಏನು ನಾವು ಕರೀತೇವೆ, ಈ ನೇರಳೆ ಹೂವಿನಿಂದ ಬರುವಂತಹ ಒಂದು ಈ ಜೇನಿನಲ್ಲಿ ಗ್ರ್ಯಾನ್ಯುಲೇಷನ್ ಅಂದ್ರೆ ಈ ಕ್ರಿಸ್ಟಲ್ ಆಗುವಂತ ಗುಣ ಇಲ್ಲ, ಸಕ್ಕರೆ ಆಗೋದಿಲ್ಲ ಅಂತ ಜೇನುಗಳಲ್ಲಿ. ಅವು ಬಹಳ ಚೆನ್ನಾಗಿ ಅಂದ್ರೆ ಜೇನು ಗೂಡುಗಳು ಡೆವಲಪ್ ಆಗ್ತವೆ. ಆಮೇಲೆ ತಿನ್ನಲಿಕ್ಕೂ ಬಹಳ ರುಚಿ ಇರುವಂತಹದ್ದು. ಅದೇ ರೀತಿ ಮಳೆಗಾಲದ ಪ್ರಾರಂಭದಲ್ಲಿ ಬರುವಂತಹದ್ದು ಒಂಟುವಾಳ ಅಂತ ಆ ಕಾಲದಲ್ಲಿ ಇತ್ತು ನಮ್ಮ ಕಾಲದಲ್ಲಿ, ಈಗ ಅದು ಮರಗಳೇ ನಾಶ ಆಗಿಬಿಟ್ಟಿದ್ದಾವೆ. ಅದರ ತುಪ್ಪ ಜೇನು ತುಪ್ಪಗಳಲ್ಲೆಲ್ಲ ಬಹಳ ಒಳ್ಳೆ ತುಪ್ಪ, ಅದನ್ನು ನೇರವಾಗಿ ಔಷಧವಾಗಿ ಅಂದ್ರೆ ಔಷಧ ಅಂತಲೇ ಅದನ್ನ ಪರಿಗಣಿಸ್ತಾ ಇದ್ರು ಜನರು. ಆ ತುಪ್ಪ ಹೆಚ್ಚು ವಿಶೇಷವಾದದ್ದು. ಆಗ ನಾನು ಅದನ್ನ ಮಾಡುವಾಗ ಇಲ್ಲಿ ಒಂದೇ ಕಡೆಯಲ್ಲಿ ಸುಮಾರು 300 ಕೆಜಿಗಳಷ್ಟು ಜೇನು ಬರ್ತಾ ಇತ್ತು. ಆದ್ರೆ ಇವತ್ತು ನನಗೆ 3 ಕೆಜಿ ಜೇನು ತೆಗೆಯೋದು ಕಷ್ಟ, ಅಂದ್ರೆ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ಆ ಮರಗಳು ನಾಶವಾಗಿವೆ. ಅಂದ್ರೆ ಈಗ ಪೂರಕವಾದಂತಹ ಮರಗಿಡಗಳು ಕೂಡ ಈಗ ಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ರಿ ನೀವು? ಹೌದು ಹೌದು, ಈಗ ನಮ್ಮಲ್ಲಿಯ ಈ ಜೇನುಗಳಿಗೆ ಪೂರಕವಾದ ವಾತಾವರಣ ನಾಶವಾಗಿದೆ. ಅದಕ್ಕೆ ಕಾರಣ ಅಂದ್ರೆ ಈ ನಮ್ಮಲ್ಲಿಯ ಮೂಲ ಸಸ್ಯಗಳನ್ನ ಎಲ್ಲವೂ ಕಟಾವು ಮಾಡಿ ಇಲ್ಲಿ ಅಕೇಶ್ಯ ಹಚ್ಚಿದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ಈ ಕಾಂಪೌಂಡ್ ಬಿಟ್ರೆ, ನಮ್ಮ ಜಾಗವನ್ನು ಬಿಟ್ರೆ ಹೊರಗಡೆ ನೀವು ಎಲ್ಲಿ ಹೋದ್ರು ಕೇವಲ ಅಕೇಶ್ಯ ಸಸ್ಯಗಳನ್ನು ಮಾತ್ರ ಕಾಣಲು ಸಾಧ್ಯ. ಈ ಸಸ್ಯಗಳಿಂದ ಅವುಗಳಿಗೆ ಯಾವ ರೀತಿಯ ಪ್ರಯೋಜನವೂ ಆಗೋದಿಲ್ಲ, ಆಹಾರ ಸಿಗೋದಿಲ್ಲ. ಅಂದ್ರೆ ನಮ್ಮಲ್ಲಿಯ ಈ ಏನು ಮೊದಲಿನ ಆ ಪರಿಸರ ಇವತ್ತು ಮಾಯ ಆಗ್ತಾ ಇರೋದೇ ಅದಕ್ಕೆ ಕಾರಣ. ಇದಕ್ಕೆ ಪೂರಕವಾಗಿ 1990 ನಂತರದ ದಿವಸಗಳಲ್ಲಿ ಥೈಸಕ್ ಬ್ರೂಡ್ ಎನ್ನುವಂತ ಒಂದು ವೈರಸ್ ಕಾಯಿಲೆಯು ಕೂಡ ಜೇನುಗಳಿಗೆ ಬಂತು ಅಂತ ಹೇಳಿ. ನಿಮ್ಮ ಊರಿನಲ್ಲಿ ಹೇಗಿದೆ ಪರಿಸ್ಥಿತಿ? ಅಂದ್ರೆ ಆ ಕಾಯಿಲೆ ನಮ್ಮಲ್ಲಿ ಕೂಡ ಬಂದಿತ್ತು ಆವಾಗ. ಅಂದ್ರೆ ಬಂದಿತ್ತು ಅಂದ್ರೆ ಆಗ ನಾನು ಈ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದ್ರೆ ಮೈಗ್ರೇಷನ್ ಅಂತ ಹೇಳ್ತೇವೆ, ಅಂದ್ರೆ ಅಲ್ಲಿ ಹಾ ಬೇರೆ ಕಡೆ ಹೋಯ್ತಾ ಇದ್ದೆ ರಬ್ಬರ್ ಪ್ಲಾಂಟೇಶನ್. ಯಾವಾಗ ನಂದು ಸುಮಾರು 200-ಕ್ಕೂ ಹೆಚ್ಚಿನ ಜೇನು ಪೆಟ್ಟಿಗೆಗಳಿದ್ದವು. ಎಲ್ಲಿ ತಗೊಂಡೋಗ್ತಾ ಇದ್ರ? ಅದು ಐವರ್ನಾಡ್ ಅಂತ ಸುಳ್ಯ, ದಕ್ಷಿಣ ಕನ್ನಡ ಸುಳ್ಯ ತಾಲೂಕು. ಅಲ್ಲಿಗೆ ಅಲ್ಲಿ ಅದನ್ನ ಒಂದು ಫೆಬ್ರವರಿಯಿಂದ ಈ ಮಾರ್ಚ್ ವರೆಗಿನ ಅವಧಿಯಲ್ಲಿ ಇಟ್ಟುಕೊಂಡು ಜೇನು ತೆಗೆದು ಆ ನಂತರ ಊರಿಗೆ ಬರುವಂತ ಒಂದು. ಆಗ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಕೂಡ ಬೇರೆ ಬೇರೆ ಈ ಜೇನು ಕೃಷಿಕರು ಅಲ್ಲಿಗೆ ಬರ್ತಾ ಇದ್ರು. ಅದರಿಂದ ಒಂದರ ಒಂದು ಸಂಪರ್ಕದಿಂದ ಈ ಕಾಯಿಲೆ ಬರೋದಕ್ಕೆ ಕಾರಣ. ಈಗ ಈ ಸ್ಥಳಾಂತರ ಜೇನು ಕೃಷಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಸುಳ್ಯದ ಸೈಡಿಗೆ ನೀವು ರಬ್ಬರ್ ತೋಟಗಳಿಗೆ ಇದನ್ನ ಜೇನು ಪೆಟ್ಟಿಗೆನ ಸ್ಥಳಾಂತರ ಮಾಡ್ತಾ ಇದ್ರಿ ಅಂತ ಹೇಳಿ, ಇದಕ್ಕೆ ಪೂರ್ವ ತಯಾರಿ ಅಂತ ಹೇಗೆ ಮಾಡ್ತಾ ಇದ್ರಿ ಮತ್ತು ಜೇನು ಪೆಟ್ಟಿಗೆನ ಹೇಗೆ ಸ್ಥಳಾಂತರಿಸ್ತಾ ಇದ್ರಿ? ಹಾ, ಅಂದ್ರೆ ನಾವು ಈ ಅಂಟುವಾಳ ಸೀಸನ್ ಅಂತ ಚಳಿಗಾಲದಲ್ಲಿ ಬರುವಂತಹದ್ದು, ಆ ಸಮಯದಲ್ಲಿ ನಮ್ಮ ಕೊಲನಿ ಅಂದ್ರೆ ಜೇನುಗೂಡುಗಳನ್ನ ಪಾಲು ಮಾಡಿ, ಅಂದ್ರೆ ಸಾಧಾರಣ ಒಂದು 3-4 ಫ್ರೇಮ್ಗಳನ್ನ ಬೇರೆ ಬೇರೆ ಇದಕ್ಕೆ ವರ್ಗಾಯಿಸಿ ಅವುಗಳಲ್ಲಿ ಹೊಸರಾಣಿಯನ್ನ ತಯಾರು ಮಾಡಿ ರೆಡಿ ಮಾಡ್ತಾ ಇದ್ವಿ. ಅದು ಫೆಬ್ರವರಿ ಸಮಯಕ್ಕೆ ಒಳ್ಳೆ 1 ಅಥವಾ 2 ಸೂಪರ್ ನೊಣ ಇರುವಂತ ಶಕ್ತ ಇರುವಂತಹ ಗೂಡುಗಳು ಆಗ್ತಾ ಇದ್ವು. ಅಂತಹ ಗೂಡುಗಳನ್ನ ಪ್ಯಾಕಿಂಗ್ ಮಾಡಿ ಲಾರಿಯ ಮೂಲಕ, ಅಂದ್ರೆ ನಾವು ಇಲ್ಲಿ ರಾತ್ರಿ ಹೊರಟ್ರೆ ಅಲ್ಲಿ ಬೆಳಗಿನ ಜಾವದಲ್ಲಿ ಒಳಗೆ ಹೋಗಿ ಮುಟ್ಟಬೇಕು, ಆ ರೀತಿಯಾಗಿ ಅದರ ಮೈಗ್ರೇಷನ್ ಇದಾಗ್ತಾ ಇತ್ತು. ಸ್ಥಳ ಪೆಟ್ಟಿಗೆಯಲ್ಲಿ ಇಟ್ಟು ಜೇನು ಕುಟುಂಬವನ್ನು ಸಾಕುವುದಿದ್ರೆ ಯಾವ ರೀತಿಯ ಒಂದು ಕ್ರಮವನ್ನು ಅನುಸರಿಸಬೇಕು? ಮತ್ತೆ ಮಳೆಗಾಲದಲ್ಲಿ ಆಗ್ಬೋದು, ಚಳಿಗಾಲದಲ್ಲಿ ಅಥವಾ ಪಾಲಾಗುವಂತಹ ಸಂದರ್ಭ ಆಗ್ಬೋದು, ಅಥವಾ ಬೇಸಿಗೆಯಲ್ಲಿ ಜೇನು ಬರುವಂತಹ ಒಂದು ಕಾಲದಲ್ಲಿ ಆಗ್ಬೋದು, ಏನೇನು ಕ್ರಮಗಳನ್ನು ಕೈಗೊಳ್ಬೇಕಾಗ್ತದೆ? ಕ್ರಮಗಳು ಅಂದ್ರೆ ಇಲ್ಲಿ ಒಂದು, ನಾವು ಆಗಾಗ ಅವುಗಳನ್ನ ಪರೀಕ್ಷೆ ಮಾಡಿ ಅವು ಯಾವ ಸ್ಥಿತಿಯಲ್ಲಿ ಇವೆ ಹೇಳಿ ಕಂಡುಕೊಳ್ಳೋದು ಮೊದಲನೇದು. ಅವಕ್ಕೆ ಆಹಾರದ ಸಮಸ್ಯೆ ಇದೆಯಾ ಅಥವಾ ಯಾವುದಾದ್ರೂ ಈ ವ್ಯಾಕ್ಸ್ ಮತ್ತು ಅಂತಹ ಕೀಟಗಳು ಅದರ ಮೇಲೆ ಮೇಣದ ಚಿಟ್ಟೆ ಅಂಥವುಗಳ ಏನಾದರೂ ಪರಿಣಾಮ ಅವುಗಳ ಮೇಲೆ ಆಗಿದೆಯಾ, ತೊಂದರೆ ಇದೆಯಾ, ಅವಕ್ಕೆ ಕಾಡ್ತಾ ಇದೆಯಾ. ಇನ್ನೊಂದಂದರೆ ಈ ಹಳೆಯ ಕೋಮ್ಸ್ಗಳು, ಅಂದರೆ ಹಳೆದಾದಂಥ ಎರೆಗಳು, ಅವುಗಳನ್ನು ಕಾಲಕಾಲಕ್ಕೆ ಹೊಸ ಎರೆಗಳನ್ನು ಮಾಡಿಸಿ ಹಳೆಯ ಎರೆಗಳನ್ನು ಬದಲಾಯಿಸಬೇಕು. ಹಾಗಲ್ಲದೆ ಹೋದರೆ ಅವು ಬಿಟ್ಟು ಹೋಗ್ಬಿಡ್ತಾವೆ. ಅದನ್ನು ಅಂದರೆ ಸ್ಯಾನಿಟೇಷನ್, ಅಂದರೆ ಸ್ವಚ್ಛತೆ ಕಡೆಗೆ ಮೊದಲು ಗಮನ ಬೇಕು ನಮಗೆ. ಆಮೇಲೆ ಇರುವೆಗಳು, ಆಮೇಲೆ ಕಣಜಗಳು, ಹೀಗೆ ಬೇರೆ ಬೇರೆ ಕಾಟಗಳು ಇರ್ತವೆ, ಅಂಥವುಗಳಿಂದ ಸರಿಯಾಗಿ ರಕ್ಷಣೆ ಬೇಕು. ಇನ್ನೊಂದು ಬಿಸಿಲು, ಈ ಬಿಸಿಲು ಬಹಳ ಹೆಚ್ಚಾದಲ್ಲಿ ಶಾಖ, ಅಂದರೆ ನೇರವಾಗಿ ಪೆಟ್ಟಿಗೆಗಳಿಗೆ, ಅದರ ಏನು ಆ ಪೆಟ್ಟಿಗೆಯ ದ್ವಾರ ಇರ್ತದೆ ಗೇಟ್, ಆ ಕಡೆ ನೇರವಾಗಿ ಬಿಸಿಲು ಬೀಳಬಾರ್ದು, ಯಾಕೆಂದರೆ ಅದು ಕಾಯ್ತದೆ. ಹೀಗೆ ಅವುಗಳ ಒಂದು ವ್ಯವಸ್ಥಿತವಾಗಿ ಅದನ್ನು ಪರೀಕ್ಷೆ ಮಾಡ್ತಾ ನಾವು ಅದಕ್ಕೆ ಅಂದರೆ ಪೂರಕವಾದ ಒಂದು ವಾತಾವರಣವನ್ನು ಒದಗಿಸಿಕೊಟ್ರೆ ಅವು ಬಿಟ್ಟು ಹೋಗೋದಿಲ್ಲ, ಚೆನ್ನಾಗಿರ್ತವೆ. ಇದು ಮುಖ್ಯ. ಈಗ ಮಳೆಗಾಲದಲ್ಲಿ ಈ ಸಕ್ಕರೆ ಪಾಕ ತಗೋ ಕೃತಕವಾದಂಥ ಒಂದು ಆಹಾರವನ್ನು ಕೊಡಬೇಕು ಅಂತ ಹೇಳ್ತೀವಲ್ಲ, ಇದನ್ನು ಹೇಗೆ ಕೊಡುವಂಥದ್ದು? ಮಳೆಗಾಲದಲ್ಲಿ ಅಂದರೆ ಸಾಧಾರಣ ಆಗಸ್ಟ್ ತಿಂಗಳಿನಲ್ಲಿ ಈ ಆಹಾರ, ಅಂದರೆ ಬೇಸಿಗೆಯಲ್ಲಿ ಅವು ಸಂಗ್ರಹಿಸಿಟ್ಕೊಳ್ತವೆ, ಅಂತಹ ಆಹಾರ ಖಾಲಿಯಾಗುವಂಥ ಸಂಭವನೀಯತೆ ಹೆಚ್ಚಿರ್ತದೆ. ಆ ಸಮಯದಲ್ಲಿ ನಾವು ಪ್ರತಿಯೊಂದು ಗೂಡುಗಳಿಗೆ ಅವುಗಳ ಆ ಯಾವ ಪ್ರಮಾಣದಲ್ಲಿ ಬೇಕು ಅಂತ ನಿರ್ಣಯಿಸಿ ಆ ಪೆಟ್ಟಿಗೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅವುಗಳಿಗೆ ದಿನಾಲೂ ಫೀಡ್ ಮಾಡಬೇಕು, ಅಂದರೆ ಹೆಚ್ಚಾಗಿ ರಾತ್ರಿ ಹೊತ್ತಿನಲ್ಲಿ, ಸಂಜೆ ಹೊತ್ತಿನಲ್ಲಿ ಅದನ್ನು ಫೀಡ್ ಮಾಡಿದರೆ ಒಂದಕ್ಕೊಂದು, ಅಂದರೆ ಇಲ್ಲಿ ಒಂದು ಪೆಟ್ಟಿಗೆಗೆ ನಾವು ಆಹಾರವನ್ನು ಕೊಟ್ಟಾಗ ಇನ್ನೊಂದು ಪೆಟ್ಟಿಗೆಯ ನೊಣಗಳು ಬಂದು ಅದರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇರ್ತದೆ. ಅದರಿಂದ ಸಾಯಂಕಾಲ ಸಾಮಾನ್ಯವಾಗಿ ಅದು ಕೊಡುವುದು. ಅದಕ್ಕೆ ಮೊದಲೇ ಒಂದು ಸಕ್ಕರೆ ಪಾಕ, ಅಂದರೆ ನಾನು ಸ್ವಲ್ಪ ಜೇನು ಬೆರೆಸಿ ಅವುಗಳಿಗೆ ಪರಿಮಳಕ್ಕೆ, ಇದಕ್ಕೆ ಮತ್ತೆ ತಕ್ಕಷ್ಟು ಹುಳಿ ಇದನ್ನು ಹಾಕಿ ತಯಾರಿಸಿಟ್ಕೊಳ್ಳೋದು. ಬಹಳ ದಪ್ಪವೂ ಅಲ್ಲ, ಬಹಳ ತೆಳ್ಳಗೆ ಮಾಡಿಯೂ ಅಲ್ಲ, ಹದವಾಗಿ ಮಾಡಿ ಅದನ್ನು ದಿನಾಲೂ ಫೀಡ್ ಮಾಡಬೇಕು. ಆಮೇಲೆ ಅದು ಗೊತ್ತಾಗ್ತದೆ ನಮಗೆ, ಅದು ಎರೆ ಎಲ್ಲ ಬೆಳ್ಳಗಾಗಿ ಅಂದರೆ ತಮ್ಮ ಸಹಜ ಸ್ಥಿತಿಗೆ ಬಂದಾಗ ನಾವು ಆ ಫೀಡಿಂಗನ್ನು ಬಂದ್ ಮಾಡೋದು. ಈ ರೀತಿ ಮಾಡಬೇಕಾಗ್ತದೆ. ಈಗ ಕೃತಕವಾಗಿ ಫಾಲೋ ಮಾಡುವುದಿದ್ರೆ ಸಾಮಾನ್ಯವಾಗಿ ಈಗ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮಾಡಬೇಕು ಅಂತ ಹೇಳುವಂತಹದ್ದು, ಇದನ್ನ ಹೇಗೆ ಮಾಡ್ತೀರಿ ನೀವು? ಅಂದ್ರೆ ಕೃತಕವಾಗಿ ಪಾಲು ಮಾಡುವುದು ಅಂದ್ರೆ ಸಾಮಾನ್ಯವಾಗಿ ಈ ಆಗಸ್ಟ್ ನಂತರದಲ್ಲಿ ಏಪ್ರಿಲ್ ತನಕ ಅಂದ್ರೆ ಒಂದು ಅವಧಿಯಲ್ಲಿ ನಾವು ಯಾವಾಗಲೂ ಈ ಜೇನುಗೂಡುಗಳನ್ನು ಪಾಲು ಮಾಡಬಹುದು. ಆದರೆ ಈ ಚಳಿಗಾಲದ ಅವಧಿಯಲ್ಲಿ ಮಾಡೋದು ಬಹಳ ಅತ್ಯುತ್ತಮ. ಯಾಕೆ ಅಂದರೆ ಆ ಸಮಯ ಅವಕ್ಕೆ ಒಂದು ಹಿತವಾದ ಒಂದು ಆ ಜೇನುಗೂಡುಗಳು ಬೆಳೆಯುವುದಕ್ಕೆ ಅವಕಾಶ ಇರುವಂತಹ ಸಮಯ. ಅಂದರೆ ಆ ಕಡೆ ಉಷ್ಣವೂ ಅಲ್ಲ, ಈ ಕಡೆ ಬಹಳ ತಂಪೂ ಅಲ್ಲ, ಆ ರೀತಿಯ ಒಂದು ವಾತಾವರಣ. ನಮ್ಮಲ್ಲಿ ಕರಾವಳಿಯಲ್ಲಿ ವಿಶೇಷವಾದ ಚಳಿ ಇರೋದಿಲ್ಲ, ಹಾಗಾಗಿ ಬಹಳ ಚೆನ್ನಾಗಿ ಅವು ಡೆವಲಪ್ ಆಗ್ತವೆ. ಅದಕ್ಕೆ ತಯಾರಿ ಅಂದರೆ ನಾವು ಈಗ ಆಹಾರವನ್ನು ಕೊಟ್ಟಾಗ ಸಹಜವಾಗಿಯೇ ಅದರ ಲಭ್ಯತೆ ಸಿಗುತ್ತದೆ ತಮಗೆ ಆಗ್ತದೆ ಅಂತ ಆದರೆ ಅವುಗಳು ಸಹಜವಾಗಿ ಅಲ್ಲಿ ಶಲ್ಯ ಮಾಡಲಿಕ್ಕೆ ಶುರು ಮಾಡ್ತವೆ. ಆ ಕೋಮ್ ಸ್ತುತಿಯಲ್ಲಿ ರಾಣಿ ಕಣಗಳನ್ನು ಮಾಡ್ತವೆ. ಅಂಥ ಸಮಯದಲ್ಲಿ ನಾವು ಸರಿಯಾಗಿ ನೋಡಿ ಅಂದರೆ ಗಂಡು ನೊಣಗಳು ಹೆಚ್ಚಾಗ್ತವೆ. ಆ ಗಂಡು ನೊಣಗಳು ಹೆಚ್ಚಾದ ಸಮಯದಲ್ಲಿ ನಾಲ್ಕು ನಾಲ್ಕು ಫ್ರೇಮ್ಗಳನ್ನು ತೆಗೆದು ಯಾವುದೇ ಒಂದು ಪೆಟ್ಟಿಗೆಯಲ್ಲಿ ರಾಣಿಯ ಕಣ ತಯಾರಾದರೂ ಸಾಕು, ನಾವು ಅದನ್ನು ಕತ್ತರಿಸಿ ಆ ಪಾಲು ಮಾಡಿದ ಪೆಟ್ಟಿಗೆಗಳಿಗೆ ಕೊಟ್ಟಾಗ ಅವು ರಾಣಿಯಾಗಿ ಬರ್ತದೆ. ಅವುಗಳಲ್ಲಿ ಅದು ಮೇಟಾಗಿ ಬರ್ತವೆ, ಡ್ರೋನ್ಸ್ ಮುಖ್ಯ ಅಲ್ಲಿ ಗಂಡು ನೊಣಗಳು. ಅದಕ್ಕಾಗಿ ಅವು ತಯಾರಿ ಮಾಡಿರ್ತವೆ. ಅಂದರೆ ಮೊದಲೇ ಎಲ್ಲ ಅವ್ರದ್ದು ನಮ್ಮ ಆಗಲ್ಲ, ನಿರ್ಣಯ ಆಗಿರ್ತದೆ, ಅದರಂತೆ ಅವು ಡೆವಲಪ್ ಆಗ್ತವೆ. ಶತ್ರುಗಳ ಬಗ್ಗೆ ನೀವು ಮಾತನಾಡಿದ್ರಿ, ಕಣಜದ ಹುಳ ಆಗ್ಬೋದು ಅಥವಾ ಇರುವೆಗಳಾಗ್ಬೋದು ಅಥವಾ ಹೂತಿ ಕೇತಗಳಾಗ್ಬೋದು, ಇಂಥದ್ದು ಕೂಡ ಸಮಸ್ಯೆಯಾಗಿ ಕಾಡ್ತವೆ ಅಂತ ಹೇಳಿ, ಇವುಗಳ ನಿರ್ವಹಣೆ ಮಾಡೋದು ಹೇಗೆ? ಇವುಗಳ ನಿರ್ವಹಣೆ ಅಂದರೆ ನಾವು ಅಂದರೆ ಈ ಯಾವುದೇ ಇನ್ಸೆಕ್ಟಿಸೈಡು ಇದು ಯಾವುದನ್ನು ಬಳಸೋದಿಲ್ಲ, ಅಪಾಯಕಾರಿ ದ್ರವ್ಯಗಳನ್ನು. ಈ ಕಬ್ಬಿಣದ ಸ್ಟ್ಯಾಂಡ್ ಇರ್ತದೆ ಅದು, ಅದಕ್ಕೆ ಗ್ರೀಸ್ ಹಚ್ಚಿಬಿಡ್ತೇವೆ. ಆ ಗ್ರೀಸ್ ಹಚ್ಚಿದಾಗ ಅದು ಸಮಸ್ಯೆ ಬರೋದಿಲ್ಲ. ಅಂದರೆ ಬಿ ಎಚ್ ಸಿ ಅಥವಾ ಬೇರೆ ಯಾವುದೇ ಹಾಕಿದ್ರೂ ಅದರ ಘಾಟಿಗೆ ನೊಣ ಸಾಯ್ತದೆ, ನಾಶ ಆಗ್ತದೆ. ಆದ್ದರಿಂದ ಇದು ಒಂದಿದ್ದು, ಇನ್ನು ಓತಿಕಾಟ ಇದು ಇಂಥವನ್ನ ನಾವು ಆ ಕಾಲಕ್ಕೆ ಅಲ್ಲಿ ಹತ್ತಿರದ ಗಿಡ ಮರಗಳನ್ನು ಸವರಿ ಅಲ್ಲಿ ಆ ಸುತ್ತಲಿನ ಜಾಗವನ್ನು ಸ್ವಚ್ಛವಾಗಿಟ್ಟರೆ ಅಂಥ ಸಮಸ್ಯೆ ಇದು ಹೆಚ್ಚಾಗಿ ಆಗೋದಿಲ್ಲ. ಇರುವೆಗಳು ಅಷ್ಟೇ, ಕಣಜದ ಹುಳುಗಳು ಮಾತ್ರ ಅಲ್ಲಿ ಹೆಚ್ಚಾಗಿ ಈ ಚಳಿಗಾಲದಲ್ಲಿ ಇಂದ ಸುಮಾರು ಏಪ್ರಿಲ್ ತನಕನೂ ಇರ್ತದೆ. ಆದರೆ ಚಳಿಗಾಲದ ಅವಧಿಯಲ್ಲಿ ಮಾತ್ರ ಇವು ಹೆಚ್ಚಾಗಿ ಮಾರ್ಚ್ವರೆಗೆ ಕಾಟ ಕೊಡುವಂಥದ್ದು. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಅವುಗಳಿಗೆ ಒಂದು ಸಣ್ಣ ಇದನ್ನಿಟ್ಟು ಅಲ್ಲಿ ಗೇಟ್ ಹಾಕಲೇಬೇಕಾಗ್ತದೆ ಆಗ. ಯಾಕೆ ಅಂದರೆ ಅದು ಒಳಗೆ ಹೋಗಿಬಿಟ್ರೆ ಭಾಳ ಕಷ್ಟ ಕೊಡ್ತವೆ. ಆ ರೀತಿಯಾಗಿ ಆ ಸಣ್ಣ ದ್ವಾರದ ಇರುವ ಇದನ್ನು ಮಾಡಿಬಿಟ್ರೆ ಅವು ಒಳಗೆ ಹೋಗೋದಿಲ್ಲ. ಅಂದರೆ ಆ ಗೇಟ್ನ ಮುಂದೆ ಬಂದು ಅವು ಈ ಎತ್ಕೊಂಡು ಹೋಗ್ಬಿಡ್ತವೆ ಈ ನೊಣಗಳನ್ನು. ಅದಕ್ಕಾಗಿ ನಾನು ಆದಷ್ಟು ಆಗಾಗ ಅವುಗಳನ್ನು ಕಾಯ್ತಾ ಅವುಗಳಿಗೆ ಓಡಿಸ್ತಾ ಇರ್ತೇನೆ, ಅದು ಒಂದು ವಿಧಾನ. ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈಗ ಜೇನನ್ನು ತೆಗೆಯುವಂತಹದ್ದು ಅಂದ್ರೆ ಪಕ್ವವಾದಂತಹ ಜೇನು ಅಂತ ಹೇಗೆ ಗುರುತಿಸಬೇಕು, ಮತ್ತೆ ಆ ಜೇನನ್ನು ತೆಗೆಯುವಂತಹ ಒಂದು ವಿಧಾನ, ಈಗ ಮಿಷಿನರಿ ಬಂದಿದೆ, ಇದರ ಬಳಕೆ ಎಲ್ಲ ಹೇಗೆ? ಅಂದ್ರೆ ಹೆಚ್ಚಾಗಿ ಅದನ್ನ ರೈಪ್ ಆಗೋದು ಅಂತ ಕರೀತಾರೆ ಹೆಚ್ಚಾಗಿ. ಹಾ, ಅಂದ್ರೆ ಅವುಗಳಲ್ಲಿ ಇರುವಂತಹ ನೀರಿನ ಆವಿ ಇದನ್ನ ಅವು ಕಡಿಮೆ ಮಾಡ್ತವೆ. ಅಂದ್ರೆ ಪ್ರತಿಯೊಂದು ಫ್ರೇಮಿನ ಮೇಲೆ ಆ ಎರೆಗಳ ಇದೆ ಫ್ರೇಮ್ ಇರ್ತದಲ್ಲ ಅದ್ರ ಮೇಲೆ ಕೂತ್ಕೊಂಡು ರೆಕ್ಕೆಯಿಂದ ಗಾಳಿಯನ್ನ ಹಾಕಿ ಆ ಗಾಳಿಯ ಮೂಲಕ ಅದು ಇವ್ಯಾಪರೇಟ್ ಆಗಬೇಕು ಅದ್ರ ಒಳಗಿನ ನೀರು. ಆ ರೀತಿ ಅಂದರೆ ಸಾಮಾನ್ಯ ಒಳ್ಳೆ ಸೀಜನ್ ಸಮಯದಲ್ಲಿ ಆರು ದಿವಸಗಳಿಗೆ ಅಥವಾ ಒಂದು ವಾರಕ್ಕೆ ಅದು ಚೆನ್ನಾಗಿ ರೈಪ್ ಆಗಿ ಅದನ್ನು ಸೀಲ್ ಮಾಡ್ತವೆ. ಫುಲ್ ಅದು ರೈಪ್ ಆದಾಗ ಅದನ್ನು ಸೀಲ್ ಮಾಡ್ತವೆ, ಅಂದರೆ ಮಾಯಿಶ್ಚರ್ ಅದ್ರ ಒಳಗೆ ಸೇರ್ಕೊಳ್ಬಾರ್ದು ಅಂತ. ಅಂದರೆ ಅದು ನಾವು ತೆಗೆದಾಗ ತಪ್ಪ ಇರ್ತದೆ, ಅಂದ್ರೆ ಸುಲಭದಲ್ಲಿ ಇಳಿಯೋದಿಲ್ಲ, ಎಕ್ಸ್ಟ್ರಾಕ್ಟರ್ ನಲ್ಲಿ ಬರೋದಿಲ್ಲ. ಆಮೇಲೆ ನಾವು ಅದನ್ನು ಸೀಲ್ ಕೆತ್ತು ಚಾಕುವಿನಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗ್ತದೆ. ಈಗ ಪರಿಶುದ್ಧವಾದಂತಹ ಜೇನನ್ನ ಪಡೆದ ನಂತರ ಇದನ್ನ ಸಂಗ್ರಹಿಸಿ ಇಡುವಂತಹದ್ದು ದೀರ್ಘಕಾಲ ಹಾಳಾಗದಾಗ ಇಟ್ಕೊಳ್ಳುವಂತಹದ್ದು ಹೇಗೆ ಅಂದ್ರೆ, ಕೆಲವರು ಬಿಸಿಲಿನಲ್ಲಿ ಇರ್ತಾರೆ, ಇನ್ನು ಕೆಲವರು ಒಂದು ನೀರಿನ ಪಾತ್ರೆಯಲ್ಲಿ ಇಟ್ಟು ಅದನ್ನು ಕುದಿಸ್ತಾರೆ. ಆದ್ರೆ ಇದು ಎರಡೂ ವಿಧಾನದಿಂದಲೂ ಅದರ ಒಳಗಿನ ಔಷಧ ಗುಣ ಹೋಗುವಂತ ಜಾಸ್ತಿ ಇರ್ತದೆ. ನಿಜವಾಗಿ ಫುಲ್ ಅದ ಸೀಲಾದ ಎರೆಗಳಿಂದ ಜೇನು ನಾವು ತೆಗೆದ್ರೆ ಈ ಸಮಸ್ಯೆ ಬೇಕಾಗಿರೋದಿಲ್ಲ. ಅಂದ್ರೆ ಮೊದಲೇ ಅದನ್ನ ಆ ಎಕ್ಸ್ಟ್ರಾಕ್ಟರ್ ಅನ್ನ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿಟ್ಕೊಂಡ್ರೆ ಅಂದ್ರೆ ಶುದ್ಧವಾಗಿರ್ಬೇಕು, ಅದರ ಒಳಗೆ ಧೂಳು ಇದು ಇಂತ ಯಾವುದು ಇರಬಾರ್ದು, ಸ್ವಚ್ಛತೆಯನ್ನು ಕಾಪಾಡಬೇಕು. ಆ ರೀತಿಯಲ್ಲಿ ನಾವು ಜೇನು ತೆಗೆದು ಸಂಗ್ರಹಿಸಿ ಇಟ್ಕೊಂಡ್ರೆ ಅದು ಕೆಡೋದಿಲ್ಲ. ಅಂದ್ರೆ ಯಾವಾಗ ಸೀಲ್ ಆದ ಆ ರೈಪಾದ ಜೇನಿನೊಡನೆ ಅನ್ಸೀಲ್ಡ್ ಆದ ಜೇನು ಎರೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೇವೋ ನಾವು, ಆಗ ಈ ಸಮಸ್ಯೆ ಬರ್ತದೆ. ಅಂದ್ರೆ ನೀವು ಫುಲ್ ರೈಪಾದ ಸಸ್ಯ ಜೇನುಗಳನ್ನೊಡನೆ ಸ್ವಲ್ಪ ರೈಪ್ ಆಗದೇ ಇರುವಂತ ನೀರಿರುವಂತ ಅಂಶ ಇರುವಂತ ಜೇನು ಸೇರ್ತು ಅಂದ್ರೆ ಅದು ಹಾಳಾಗ್ಬಿಡ್ತವೆ, ಹುಳಿ ಬರುದು ಅಂತ. ಹೌದು, ಹುಳಿ ಬರ್ತದೆ. ಈಗ ಈ ಕಲಬೆರಕೆಯನ್ನು ಹೇಗೆ ಗುರುತಿಸುವಂತಹದ್ದು ಗ್ರಾಹಕರ ದೃಷ್ಟಿಯಿಂದ? ಹೆಚ್ಚಾಗಿ ಕಲಬೆರಕೆ ಇದನ್ನ ಎರಡು ವಿಧಾನದಿಂದ ಗುರುತಿಸಬಹುದು. ಒಂದು ಅದು ರುಚಿ, ಅಂದ್ರೆ ಅವರು ರುಚಿ ಬಗ್ಗೆ ಬೇರೆ ಇದನ್ನ ಆ್ಯಡ್ ಮಾಡ್ತಾರೆ, ಆಕೆ ರುಚಿ ಬರುವ ಹಾಗೆ. ಅಂದ್ರೆ ಹುಳಿ ಜಾಸ್ತಿ ಇರ್ತದೆ ಅಥವಾ ಈ ಅದಕ್ಕೆ ಹೆಚ್ಚಾಗಿ ಕೆಲವರು ಈ ಬಣ್ಣವನ್ನ ಅಂದ್ರೆ ಬೇರೆ ಬೇರೆ ಇದರದ್ದು ಬಣ್ಣಗಳನ್ನು ಕೂಡ ಹಾಕ್ತಾರೆ. ಇನ್ನು ಕೆಲವರು ಅದಕ್ಕೆ ಪ್ರಿಸರ್ವೇಟರ್ ಆ್ಯಡ್ ಮಾಡಿರ್ತಾರೆ. ಅಂದ್ರೆ ಹೆಚ್ಚಾಗಿ ನಿಜವಾಗಿ ನಮ್ಮಲ್ಲಿ ಎಷ್ಟು ಜೇನು ಬರ್ತದೆಯೋ ಸ್ವಾಭಾವಿಕವಾಗಿ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಜೇನು ನಮಗೆ ಮಾರ್ಕೆಟ್ನಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಎಷ್ಟು ಶುದ್ಧವಾಗಿರ್ತದೆ ಅಂತ ನೀವು ತಿಳಿಬಹುದು. ಅಂದರೆ ಇದಕ್ಕೆ ನಾವು ಅನುಸರಿಸುವ ಒಂದೇ ವಿಧಾನ ಅಂದರೆ, ಯಾರು ನಮ್ಮಲ್ಲಿ ನಂಬಿಕೆಯಿಂದ ಏನು ಜೇನು ಕೃಷಿಯನ್ನು ಮಾಡ್ತಾರೆ ಸರಿಯಾಗಿ, ಆದಷ್ಟು ಅಂಥವರಿಂದ ಜೇನನ್ನ ಸಂಗ್ರಹಿಸಬೇಕೇ ಹೊರತಾಗಿ ಬೇರೆ ಕಡೆಯಿಂದ ನಾವು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಈಗ ಔಷಧಿಯ ಮಹತ್ವದ ಬಗ್ಗೆ ಹೇಳಿ, ಜೇನನ್ನ ಹೇಗೆ ಬಳಕೆ ಮಾಡಬೇಕು ಔಷಧಿಯಾಗಿ ಆಹಾರವಾಗಿ? ಇದು ಜೇನು ಒಂದು ಔಷಧವೂ ಹೌದು ಆಹಾರವೂ ಹೌದು. ಅಂದ್ರೆ ಈ ಜೇನು ಒಳಗೆ ಇರುವಂತಹ ಈ ಏನು ಸಕ್ಕರೆ, ಈ ಸಕ್ಕರೆ ಒಳಗೆ ನಮ್ಮಲ್ಲಿ ಎರಡು ವಿಧ. ಒಂದು ಮೊನೋಪೋಲನ್ ಗ್ರೇನ್ಸ್ ಇರುವಂತಹ ಸಕ್ಕರೆ, ಇನ್ನೊಂದು ಮಲ್ಟಿಪೋಲನ್ ಗ್ರೇನ್ಸ್ ಇರುವಂತಹದ್ದು. ಹೀಗೆ ಎರಡು ಮೊನೋಸೆಕ್ರೈಡು ಇದ್ರ ಸೆಕ್ರೈಡ್ ಅಂತ ಎರಡು ಈ ವಿಧ ಅಲ್ಲಿ ಇದೆ. ಅಂದರೆ ಇಲ್ಲಿ ಈ ಜೇನಿನಲ್ಲಿ ಸಾಮಾನ್ಯವಾಗಿ ನೀವು ಸಕ್ಕರೆಯನ್ನೇ ಫೀಡ್ ಮಾಡಿದ್ರೂ ಕೂಡ ನೇರವಾಗಿ ಕೇನ್ ಶುಗರ್, ಇದು ಮೊನೋಸೆಕ್ರೈಡ್, ಇದು ಅಂದರೆ ಇದಿಲ್ಲ ಇದ್ರ ಬಳಕೆ, ಅಂದ್ರೆ ಬೇರೆ ಬೇರೆ ರೀತಿಯ ಸಕ್ಕರೆಗಳಿಲ್ಲ. ಜೇನಿನಲ್ಲಿ ಸಕ್ರೋಸ್, ಡೆಕ್ಟ್ರೋಸ್, ಆಮೇಲೆ ಫ್ರುಕ್ಟೋಸ್, ಲೆಲ್ಲೋಸ್, ಹೀಗೆ ಬೇರೆ ಬೇರೆ ರೀತಿಯ ಸಕ್ಕರೆ ಇದಾಗಿ ವಿಭಜನೆ ಆಗಿರ್ತದೆ. ಹಾಗೆ ಇದನ್ನು ಕೂಡ ಅವುಗಳ ಎಂಜೈಮ್ನಿಂದ ಸಕ್ಕರೆಯ ಕಣಗಳು ಸುಲಭವಾಗಿ ಜೀರ್ಣವಾಗುವಂತೆ ಮಾಡಿರ್ತವೆ. ಇದಕ್ಕೆ ಕಾರಣ ಈಗ ಜೇನು ಏನು ಮೇವಿಗೆ ಹೋಗ್ತದೆ ಹೂವಿಗೆ, ಆ ಪರಾಗವನ್ನು ಹೊತ್ತುಕೊಂಡು ಬರುವಾಗ ಅವುಗಳಲ್ಲಿ ಆ ಪರಾಗ ಕೋಶ ಚೀಲ ಇರ್ತದೆ, ಆ ಹನಿ ಸಾಕ್ ಅವುಗಳಲ್ಲಿ ಹಾರಾಡ್ತಾ ಬರುವಾಗ ಆ ಚೀಲದಲ್ಲಿ ಇರುವಂತಹ ಎಂಜೈಮ್ಸ್ನಿಂದ ಅವು ಸೂಕ್ಷ್ಮ ಕಣಗಳಾಗಿ ವಿಭಜನೆ ಆಗ್ತವೆ. ಹಾಗೆ ಆದದ್ದನ್ನ ನಮ್ಮ ದೇಹ ಜೀರ್ಣಿಸಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಇದನ್ನ ನಮ್ಮಲ್ಲಿ ಅಂದ್ರೆ ಮೊದಲೇ ಒಂದು ಬಾರಿ ಜೀರ್ಣಿಸಿದ ಆಹಾರ ಇದು. ಪ್ರೀ ಡೈಜೆಸ್ಟೆಡ್ ಫುಡ್ ಅಂತ ಕರೀತಾರೆ. ಅಂದರೆ ಯಾವ ಸಮಸ್ಯೆ ಇಲ್ಲ. ಇಂತಹ ಹನಿಯನ್ನು ಅಂದರೆ ಜೇನುತುಪ್ಪವನ್ನು ಡಯಾಬಿಟಿಸ್ನವರು ಒಂದು ಅಂದರೆ ಸಕ್ಕರೆ ಕೊರತೆ ಆದಾಗ ಒಂದು ಲಿಮಿಟ್ನಲ್ಲಿ ಒಂದು ಇದರಲ್ಲಿ ಮಾನದಲ್ಲಿ ಅದನ್ನು ತೆಗೆದುಕೊಂಡಾಗ ಅದು ಅವರಿಗೆ ಆ ದೇಹದಲ್ಲಿ ಆ ಸಕ್ಕರೆ ಅಂಶ ಉಳಿಯೋದಿಲ್ಲ, ತಕ್ಷಣ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಶಕ್ತಿಯನ್ನು ನೀಡ್ತದೆ. ಅಂದರೆ ಇದನ್ನು ವಾಹಕ ಅಂತ ಕರೀತಾರೆ. ಯಾವುದು ಈ ಜೇನನ್ನು, ಈ ಜೇನನ್ನು ಔಷಧಿಯಲ್ಲಿ ಬಳಸುವ ಕಾರಣ ಏನು ಅಂದರೆ, ಇದು ಔಷಧವನ್ನು ನಾವು ಸೇವಿಸಿದಾಗ ಜೇನಿನೊಡನೆ ಅದು ವಿತ್ ಇನ್ 5 ಮಿನಿಟ್ಸ್ ಆಲ್ ಓವರ್ ದ ಬಾಡಿ ಸರ್ಕ್ಯುಲೇಟ್ ಆಗಿ ಅಲ್ಲಿಯ ಎಲ್ಲ ಜೀವಕೋಶಗಳಿಗೆ ತಲುಪ್ತದೆ, ಅದು ಮತ್ತೆ ಶಕ್ತಿಯಾಗಿ ಮಾರ್ಪಡಿಸ್ತದೆ. ಅಂದರೆ ಅಷ್ಟು ಬೇಗನೆ ಜರುಗುವಂಥದ್ದು. ಆದ್ದರಿಂದ ಇದು ವಾಹಕ. ಅದು ಜೊತೆಗೆ ಇದು ಏನು ಶೀತ ಆಗ್ಬೋದು ಅಥವಾ ಕಫ ಆಗ್ಬೋದು ಇಂಥದ್ದು ಕೂಡ ಔಷಧಿಯಾಗಿ ಇದು ಬಳಕೆ ಆಗ್ತದೆ ಅಂತ ಹೇಳಿ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ ವೇದಶ್ವರ ಶರ್ಮಾ ಅವರೇ. ಸುಮಾರು 5-6 ದಶಕಗಳಿಂದ ಜೇನು ಕೃಷಿಯನ್ನು ನೀವು ಮಾಡಿಕೊಂಡು ಬಂದಿದ್ರಿ. ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಜೇನು ಕೃಷಿ ಅನುಭವದ ಕುರಿತು ವೇದಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಕೇಂದ್ರ ಅಶೋಕ್ ಕೋಕರ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇನ್ನೊಂದು ಕೇಳಿ ಕೃಷಿ ಮಾಹಿತಿ. ರಕ್ತ ಚಂದನ, ಕೆಂಪು ಚಂದನ ಅಥವಾ ಕೆಂಪು ಶ್ರೀಗಂಧ ಎಂದು ಕರೆಯುವ ಈ ಮರ ಬಹಳ ಅಪರೂಪದ್ದು. ಮಧ್ಯಂತರ ಎತ್ತರಕ್ಕೆ ಬೆಳೆಯುವ ಈ ಮಧ್ಯಮ ಗಾತ್ರದ ಮರದ ಕಾಂಡಕ್ಕೆ ಚಾಕುವಿನಿಂದ ಸ್ವಲ್ಪ ಕೆತ್ತಿದರೆ ಕೆಂಪು ದ್ರವ ಒಸರುತ್ತೆ. ಆರಂಭದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತೆ. ಮೊದಲ 3 ವರ್ಷಗಳಲ್ಲಿ 5 ಮೀಟರ್ ಎತ್ತರ ಬೆಳೆಯುತ್ತೆ. ರಕ್ತಚಂದನಕ್ಕೆ ಕೆಂಪು ಗಂಧಗಿರಿ ಚಕ್ಕೆ ಎಂದು ಕೂಡ ಕರೆಯಲಾಗುತ್ತೆ. ರಕ್ತ ಹೊನ್ನೆ ಅಂತಲೂ ಹೆಸರಿದೆ. ಮಾರುಕಟ್ಟೆಯಲ್ಲಿ ಶ್ರೀಗಂಧ ಮತ್ತು ಬೀಟೆ ಮರ ಹೊರತುಪಡಿಸಿದರೆ ರಕ್ತಚಂದನ ಮರಕ್ಕೆ ಹೆಚ್ಚಿನ ಬೆಲೆ ಮತ್ತು ಬೇಡಿಕೆ ಇದೆ. ವಿದೇಶದಲ್ಲಿ ಅಂದರೆ ಮಲೇಷಿಯಾ, ಚೀನಾ, ಜಪಾನ್, ಶ್ರೀಲಂಕಾ ದೇಶಗಳಲ್ಲಿ ಇದಕ್ಕೆ ವಿಪರೀತವಾದಂತಹ ಬೇಡಿಕೆ ಇದೆ. ರಕ್ತಚಂದನವನ್ನ ಅಣು ವಿಕಿರಣ ಕ್ರಿಯೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಈ ಮರದಲ್ಲಿ ಥೋರಿಯಂ ಅಂಶ ಇರುವುದು ಇದಕ್ಕೆ ಕಾರಣ. ಎಲ್ಲಕ್ಕಿಂತ ಮುಖ್ಯವಾಗಿ ಆಯುರ್ವೇದ ಔಷಧ, ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಮತ್ತು ಸಂಗೀತ ವಾದ್ಯಗಳ ತಯಾರಿಕೆಯಲ್ಲೂ ಈ ರಕ್ತಚಂದನವನ್ನ ಬಳಸಲಾಗುತ್ತೆ. ಚೀನಾದಲ್ಲಿ ಇದನ್ನ ಆಟಿಕೆ ಸಾಮಾನುಗಳನ್ನು ತಯಾರಿಸಲು ಬಳಸ್ತಾರೆ. ಮರದ ಕೆತ್ತನೆಗಳು, ಫೋಟೋ ಚೌಕಟ್ಟುಗಳು, ಕೆತ್ತಿದ ಕಂಬಗಳನ್ನು ಮಾಡುವಲ್ಲಿ ಸಹ ಈ ಮರಕ್ಕೆ ಹೆಚ್ಚಿನ ಮೌಲ್ಯ ಬಂದಿದೆ. ಅಲ್ಲದೆ ಇದು ಗೆದ್ದಲು ನಿರೋಧಕ, ಶಬ್ದ ನಿರೋಧಕ, ತಾಪ ನಿರೋಧಕ, ಪರಮಾಣು ವಿಕಿರಣ ತಡೆಯುವಿಕೆ ಅಲ್ಲದೆ ಶುದ್ಧ ಕೆಂಪು ವರ್ಣವನ್ನು ಈ ಮರದಿಂದ ಪಡೆಯಲಾಗುತ್ತೆ. ಜಪಾನ್ನಲ್ಲಿ ಸಂಗೀತದ ಉಪಕರಣವನ್ನು ತಯಾರಿಸಲು ಭಾರತದಿಂದ ರಕ್ತಚಂದನವನ್ನು ಆಮದು ಮಾಡಿಕೊಳ್ಳುತ್ತಿದ್ದಾರೆ. ಈ ರಕ್ತಚಂದನ ಮರಕ್ಕೆ ಔಷಧೀಯ ಗುಣಗಳಿವೆ. ಮೊಡವೆಗಳ ನಿವಾರಣೆಗೆ, ಮುಖದ ಕಾಂತಿಯ ವರ್ಧನೆಗೆ ರಕ್ತಚಂದನ ಬಳಸ್ತಾರೆ. ಕೆಮ್ಮು, ವಾಂತಿ, ಜ್ವರ, ಕಣ್ಣು ಮತ್ತು ರಕ್ತನಾಳಗಳಿಗೆ ಸಂಬಂಧಿಸಿದಂತಹ ನೋವು, ಕಾಲು ಊತ, ತಲೆನೋವು, ಬಿಕ್ಕಳಿಕೆ, ಚೇಳು ಕಡಿತ, ಜೇಡ ಕಡಿತಕ್ಕೆ ಇದು ರಾಮಬಾಣವೆಂದೇ ಹೇಳಲಾಗುತ್ತೆ. ಇದು ಉರಿಯೂತವನ್ನ ಮತ್ತು ರಕ್ತಸಾವರವನ್ನ ತಡೆಗಟ್ಟುತ್ತೆ ಹಾಗೂ ಶಕ್ತಿವರ್ಧಕವಾಗಿಯೂ ಕೂಡ ಇದನ್ನ ಬಳಸ್ತಾರೆ. ರಕ್ತಚಂದನ ಎಂಬ ಈ ಅಮೂಲ್ಯವಾದ ನಗದು ಬೆಳೆಯನ್ನ ಸಮಾನ ಬೆಳೆ ಪದ್ಧತಿಯಲ್ಲಿ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ರಕ್ತಚಂದನವನ್ನು ಬೆಳೆಯಲು ಅನುಕೂಲಕರವಾದ ಮಣ್ಣು ಮತ್ತು ಹವಾಗುಣವನ್ನು ಹೊಂದಿದೆ. ಇದು ಸರಾಸರಿ ಸಮುದ್ರ ಮಟ್ಟಕ್ಕಿಂತ 750 ಮೀಟರ್ ಎತ್ತರದಲ್ಲಿ ಮತ್ತು ಅರೆ ಶುಷ್ಕ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು ಹಾಗೂ ಆಂಧ್ರಪ್ರದೇಶದ ಸುಮಾರು 5,160 ಚದರ ಕಿಲೋಮೀಟರ್ ವ್ಯಾಪ್ತಿಯು ರಕ್ತಚಂದನ ಬೆಳೆಗೆ ಸೇರಿದೆ. ಬಗೆ ಬಗೆಯ ಮಣ್ಣುಗಳಲ್ಲಿ ಅಂದರೆ ಮರಳು ಜೇಡಿ, ಕೆಂಪು ಮಣ್ಣು, ಮೂರುಗೋಡು, ಕೆಂಪು ಮತ್ತು ಜಲ್ಲಿ ಮಿಶ್ರಿತ ಮಣ್ಣು ಮತ್ತು ಎರೆಮಣ್ಣುಗಳಲ್ಲೂ ಸಹ ರಕ್ತಚಂದನ ಚೆನ್ನಾಗಿ ಬೆಳೆಯುತ್ತೆ. ಕೃಷಿ ಮಾಹಿತಿಯನ್ನು ಕೇಳ್ತೀರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಸಿಂಪಡಣೆ ಒಂದು, ಉಪಯೋಗ ಎರಡು. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಆಕಾಶವಾಣಿ ಕಾರವಾರ. ಆತ್ಮೀಯ ಶ್ರೋತ್ರಾನು, ರಾಂದಪ್ ಪ್ರಾಯೋಜಿತ ಕೊಂಕಣಿ ಕಾರ್ಯಕ್ರಮಾಚೆ ಪ್ರಸಾರದ ಬದಲಾವಣೆ ಜಾಲಸ ಶನಿವಾರ ಬದಲ ಆತಾ ಮಹಿನಾಚೆ ಪೈಲೆ ಅನಿ ತಿಸರೆ ಪ್ರಸ್ತವಾದ ಸಂಜರ್ ಪಾಂಚ ವರ್ಷನ ತುಮಡೆಲ್ ಆವಡಿಚೆ ಆಕಾಶವಾಣಿ ಕಾರವಾರ ಕೇಂದ್ರಾಚಾ 102.3 ಮೆಗಾ ಹರ್ಟ್ಸ್ ವೈರ್ ಪ್ರಸಾರ ಜಾತಲೆ ರಾಂದಪ್ ಪ್ರಾಯೋಜಿತ ಕೊಂಕಣಿ ಕಾರ್ಯಕ್ರಮ. ಜನಪದ ಸಂಗೀತ ಕಾರ್ಯಕ್ರಮ. ಆತ್ಮೀಯ ಶ್ರೋತ್ರಾನು, ಪರ ಬ್ರೆಸ್ಟ್ವಾರ 3 ಏಪ್ರಿಲ್ 2025 ಸಂಜರ್ ಪಾಂಚ ವರ್ಷನ್ ಪ್ರಸಾರ ಜಾತಲೆ ಏಕ್ ವಿಶೇಷ ಕೊಂಕಣಿ ಪ್ರಾಯೋಜಿತ ಕಾರ್ಯಕ್ರಮ ರಾಂದಪ್. ಹ್ಯಾ ಕಾರ್ಯಕ್ರಮಾಚೆ ಪ್ರಾಯೋಜಕ ಸಾ ಹೋಟೆಲ್ ಪ್ರೀಮಿಯರ್ ಅನಿ ಪ್ರೀಮಿಯರ್ ರೆಸಿಡೆನ್ಸಿ ಕಾರವಾರ ನಗರಾಚೆ ಹೃದಯ ಭಾಗದ ಅಶಿಲೆ ಸುಂದರ್ ಸುಸಜ್ಜಿತ ಹೋಟೆಲ್ ಡಿಲಕ್ಸ್ ಸೂಪರ್ ಡಿಲಕ್ಸ್ ಎಸಿ ಅನಿ ನಾನ್ ಎಸಿ ರೂಮ್ಸ್ ಅಟ್ಯಾಚ್ಡ್ ಸುರಭಿ ರೆಸ್ಟೋರೆಂಟ್ ವೆಜ್ ಅನಿ ನಾನ್ ವೆಜ್ ಸ್ವಾದಿಷ್ಟ ಜವನ್ ಲಭ್ಯ ಕಾರವಾರ ಬೀಚಲಾಗಿ ಅಶಿಲೆ ಸುಂದರ್ ಹೋಟೆಲ್ ಹೋಟೆಲ್ ಪ್ರೀಮಿಯರ್ ಅನಿ ಪ್ರೀಮಿಯರ್ ರೆಸಿಡೆನ್ಸಿ ಪರಾ ಬ್ರೆಸ್ಟ್ವಾರ್ಚೆ ಕಾರ್ಯಕ್ರಮ ಭಾಗ್ಯೋಚೆ ಅತಿಥಿ ಅಸಾ ಶಾರದಾ ಡಿ ಜಾಂಬವಳಿಕರ್ ನ ಸುಕ್ತ ಐಕಯ 3 ಏಪ್ರಿಲ್ 2025 ಬ್ರೆಸ್ಟ್ವಾರ್ ಸಂಜರ್ ಪಾಂಚ ವರ್ಷನ್ ಪ್ರಸಾರ ಜಾವಚೆ ಏಕ್ ವಿಶೇಷ ಕೊಂಕಣಿ ಪ್ರಾಯೋಜಿತ ಕಾರ್ಯಕ್ರಮ ರಾಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಾಲಕ್ಕಿ ಸಂಪ್ರದಾಯದ ಹಾಡುಗಳು ನಾಗಪ್ಪ ಸಣ್ಣಕೂಸು ಹಾಗೂ ಸಂಗಡಿಗರಿಂದ. ಸಿಕ್ಕವನೇಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ ಅಮನ ಕೈಯ ಸಿಕ್ಕದೆ ಓಡುವನೋ ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ ಅಕ್ಕಮ್ಮ ಮಕ್ಕಳು ಹುಟ್ಟುವ ಕಾಲಕ್ಕೆ ಗಗ್ಗರ ನದಿ ದಟ್ಟೆ ಪೋದರು ಸಿಕ್ಕವನೇಲುವನೋ ಸಿಕ್ಕವನೇಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ ಅಕ್ಕಮ್ಮ ಮಕ್ಕಳ ಕಾಲಕ್ಕೆ ಗಗ್ಗನ ನಡಿಗೆಟ್ಟೆ ಪೋದನು ಸಿಕ್ಕವನೇಲುವನು ಸಿಕ್ಕವನೇಲುವನು ಯಮನ ಕೈಯ ಸಿಕ್ಕದೆ ಓಡುವನು ಸಿಕ್ಕವನೇಲುವನು ಅಮನ ಕೈಯಲ ಸಿಕ್ಕದೆ ಓಡುವನು ಸಿಕ್ಕವನೇಲುವನು ಅಮನ ಕೈಯಲ ಸಿಕ್ಕದೆ ಓಡುವನು ಅಮನ ಕೈಯ ಸಿಕ್ಕದೆ ಓಡುವನು ಸಿಕ್ಕವನೇಲುವನು ಅಮನ ಕೈಯ ಸಿಕ್ಕದೆ ಓಡುವನು ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ ಎದ್ದುವಗಲ ಮುನಿ ಎಡಗಲ ತಟ್ಟಲಿ ಮುದ್ದು ಸುರ್ಪಂದಾರ ವಿಠಲ ಸನ್ಯಸಿಗಾರ ಸಿಕ್ಕವನೇಲುವನು ಸಿಕ್ಕವನೇರುವನೋ, ಅಮ್ಮನ ಕೈಯಲ್ಲಿ ಸಿಕ್ಕದೆ ಓಡುವನೋ. ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಸಿಕ್ಕವನೇರುವನು, ಸಿಕ್ಕವನೇರುವನು, ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇರುವನು, ಅಮ್ಮನ ಕೈಯಲ್ಲಿ ಸಿಕ್ಕದೆ ಓಡುವನು. ಸಿಕ್ಕವನೇರುವನು, ಅಮ್ಮನ ಕೈಯಲ್ಲಿ ಸಿಕ್ಕದೆ ಓಡುವನು. ಅಮ್ಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವನೇರುವನು, ಅಮ್ಮನ ಕೈಯ ಸಿಕ್ಕದೆ ಓಡುವನು. ನೀರಿಗಂದೋಗುವಾಗ ರಂಗಯ್ಯ ತಯಾರು ಇಲ್ಲದೆ ಕುಡಿದ, ರಂಗಯ್ಯ ತಯಾರು ಇಲ್ಲದೆ ಕುಡಿದ. ದಾರಿಯ ನದಿಗಟ್ಟೆ ಹೋಯಿತು ಎನ್ನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯತ ಹೋರಾಟಗಳ ಮಾಡಿದ. ಸಿಕ್ಕವನೇಲುವನು, ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ರಂಗಯ್ಯ ಯಾರು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ. ದಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನ ತಗ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ. ಸಿಕ್ಕವನೇರುವನು, ಅಮ್ಮನ ಕೈಯ ಸಿಕ್ಕದೆ ಓಡುವನು. ಮಡದಿ ಸಣ್ಣು ಹೋಳಂದೆ ಗಂಡ ದಂಡಿಗೆ ಹೋದೋ, ಗಂಡ ದಂಡಿಗೋದೋ. ಮಡದಿ ಸಣ್ಣಂದೆ ಗಂಡ ದಂಡಿಗೆ ಗೋದೋ, ಮಡದಿ ಸಣ್ಣ ಗಂಡ ದಂಡಿಗೋದೋ. ದಂಡಿ ಹೋಗುವಾಗೆ ಏನ ನೆಟ್ಟೆವಾದೋ, ಗಂಡ ಏನ ನೆಟ್ಟೆವಾದೋ. ಏನ ನೆಟ್ಟೆವಾದೋ ಗಂಡ ಬಾಳೆ ನೆಟ್ಟೆವಾದೋ, ವಾದೋ ಗಂಡ ಬಾಳೆ ನೆಟ್ಟೆವಾದೋ. ಏನ ನೆಟ್ಟೆವಾದೋ ಗಂಡ ಬಾಳೆ ನೆಟ್ಟೆವಾದೋ. ಗಂಡ ಬಾಳೆ ನೆಟ್ಟೆವಾದೋ, ಗಂಡ ಬಾಳೆ ನೆಟ್ಟೆವಾದೋ. ಬಾಳೆ ನಾರಿ ಗಂಗೆ ನೆರೆದಾಳು ಎನ ಮಡೋದಿಯೋ, ಬಾಳೆ ನೆರೆದಾಳು ಎನ ಮಡೋದಿಯೋ. ಒಂದರ ಸೀನ ಮ್ಯಾಲೆ ಮನೆಗೆ ನಾದಾರ ಬಂದು, ಗಂಡ ಮನೆಗೆ ನಾದಾರ ಬಂದು, ಮನೆಗೆ ನಾದಾರ ಬಂದೆ ಬಾಗಿಲಾಲ ನಿಂತೆ ಕಂಡು, ಬಾಗಿಲಾಲ ನಿಂತೆ ಕಂಡು, ಬಾಗಿಲಾಲ ನಿಂತೆ ಕಂಡೆ ಮನೆಯ ಹಾಲ್ಯಾರಂದೆ ಕರಿದು, ಗಂಡ ಮನೆಯ ಹಾಲ್ಯಾರಂದೆ ಕರೆದು, ಮನೆಯ ಹಾಲ್ಯಾರಂದೆ ಕರಿದು, ಗಂಡ ಮಡದಿ ಹಿತಾ ನದಳು ಕರೆದ, ಗಂಡ ಮಡದಿ ಹಿತಾ ನದಳು. ಮನೆಯ ಹಾಲ್ಯಾರಂದೆ ಕರಿದ ಗಂಡ ಮಡದಿ ಹಿತಾ ನದಳು, ಮನೆಯ ಹಾಲ್ಯಾರಂದೆ ಕರಿದ ಗಂಡ ಮಡದಿ ತಾನದಳು, ಮಡದಿಳ ಗಂಡ ಕಾಲಿಗೆ ನೀರ ಹರಿಯಂದು, ಮಡದಿ ತಾನದಳು ಕಾಲಿಗೆ ನೀರ ಬಂದಳು, ಮಡದಿ ತಾ ಮಡದಿಯರಗೊಟ್ಟೆ ಬಂದಳು ಮಡದಿಯರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು ಮಡದಿಯರಗೊಟ್ಟೆ ಬಂದಳು ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರುವಕ್ಕೆ ನಿನ್ನೆಗ ಚಂದ ನೀರೋ ಕಾಲಿಗೆ ನೀರರು ಅದೇ ಇನ್ನಾಗ ತಂದ ನೀರೋ ನಿನ್ನೆಗ ತಂದ ನೀರೋ ಮೊನ್ನೆಗೆ ಮಾಡಿ ದಡುಗೆ ಇನ್ನಾಗ ತಂದ ನೀರೋ ಮೊನ್ನೆಗೆ ಮಾಡಿ ದಡುಗೆ ಮೊನ್ನೆಗ ಮಾಡಿ ದಡುಗೆ